ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:19. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ವಿದ್ಯಾ ಅವರೊಂದಿಗೆ ಸಂದರ್ಶನ. ಉದ್ಯೋಗವಾಣಿ ಕೇಳುಗರೆ, ನನ್ನ ಹೆಸರು ರಾಜಶೇಖರ್ ಮಠದ್. ನಾನು SSLC ಪಾಸ್ ಆದ ನಂತರ 2004 GDTC ಹೊಸಪೇಟೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದು ಈಗ JSW ಸ್ಟೀಲ್ನಲ್ಲಿ ವರ್ಷಕ್ಕೆ 11.5 ಲಕ್ಷದೊಂದಿಗೆ ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GDTC ಸೇರಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-11:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253. ನಮಸ್ಕಾರ ಡಾಕ್ಟರ್ ವಿದ್ಯಾ ಅವರೇ. ನಮಸ್ಕಾರ. ಈಗ ದಾಳಿಂಬೆ ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಇವತ್ತು ನಮ್ಮ ರೈತ ಬಾಂಧವರು ಎಲ್ಲೆಲ್ಲಿ ಸ್ವಲ್ಪ ಒಣ ವಾತಾವರಣ ಇದೆ, ಉಷ್ಣಾಂಶ ಜಾಸ್ತಿ ಇದೆ, ನೀರಿನ ಸೌಕರ್ಯ ಇದೆ, ಅಂತಹ ಕಡೆಗಳಲ್ಲಿ ಈ ದಾಳಿಂಬೆ ಬೆಳೆಯನ್ನು ಬೇಸಾಯ ಮಾಡೋದಕ್ಕೆ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಆದ್ದರಿಂದ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ದಾಳಿಂಬೆಯಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ದಾಳಿಂಬೆ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ದಾಳಿಂಬೆ ಬೆಳೆ ಪ್ರಾಮುಖ್ಯತೆ ಅಂದರೆ ಅದರದ್ದು ರಸವನ್ನು ಕುಡಿದು ನಾವು ನಮ್ಮ ಬಾಯಾರಿಕೆಯನ್ನು ತೀರಿಸ್ಕೊಳ್ತೀವಿ. ಮತ್ತು ಇತ್ತೀಚಿನ ರಿಪೋರ್ಟ್ಗಳಲ್ಲಿ ನೋಡಿದ್ರೆ ಡಯಾಬಿಟಿಕ್ ಪೇಷಂಟ್ಸ್, ಶುಗರ್ ಪೇಷಂಟ್ಸ್ಗೂ ಸಮೇತ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಅದರದ್ದು ರಸ ಕುಡಿದ್ರೆ ಸ್ಕಿನ್ ಮುದುರುತ್ತಲ್ಲ, ಏಜಿಂಗ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ, ಅದು ಸಮೇತ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಚರ್ಮ ಸುಕ್ಕಲು ಬರೋದು ಕಡಿಮೆ ಆಗುತ್ತೆ. ಹೌದು. ಪ್ಲಸ್ ಬ್ಲಡ್ ಪ್ಯೂರಿಫೈಯರ್ ಅಂತಾನು ಅದು ಪಡೆದಿರುತ್ತೆ, ರಕ್ತ ಶುದ್ಧೀಕರಣ ಸಮೇತ ಅದು ಒಳ್ಳೇದು ಅಂತ ಹೇಳ್ತಾರೆ ಸರ್. ಅದರದ್ದು ಪ್ರಾಮುಖ್ಯತೆ ಅದು. ಮತ್ತೆ ತಳಿಗಳಲ್ಲಿ ಬಂದರೆ ಗಣೇಶ ಅಂದಂತೂ ಒಂದು ತಳಿ ಇದೆ, ಅದು ಇಡೀ ರಾಜ್ಯದಲ್ಲಿ ಉತ್ತಮವಾದಂಥ ತಳಿ, ಎಲ್ಲ ರೈತರು ಅದನ್ನೇ ತಗೊಳ್ತಾರೆ ಸರ್. ಗಣೇಶ ಅದು ಮಹಾರಾಷ್ಟ್ರ ರಾಜ್ಯದಿಂದ ಬಿಡುಗಡೆ ಆಗುವಂಥ ತಳಿ. ಅದು ಹಣ್ಣುಗಳು ತುಂಬ ದೊಡ್ಡ ಗಾತ್ರದ ಸರ್, ಒಂದು 600-700 ಗ್ರಾಮ್ ಅಷ್ಟು ಒಂದೊಂದು ಹಣ್ಣು ತೂಕ ಇರುತ್ತೆ, ಒಂದು ಹಣ್ಣು. ಮತ್ತೆ ಅದರದ್ದು ಸಿಪ್ಪೆ ಎಲ್ಲ ಹಳದಿ ಕಲರ್ ಇರುತ್ತೆ, ಬೀಜ ತುಂಬ ಮೃದುವಾಗಿರುತ್ತೆ, ಗುಲಾಬಿ ಬಣ್ಣ ಹೊಂದಿರುತ್ತೆ, ಹಾಗೆ ಅಧಿಕ ರಸವನ್ನು ಹೊಂದಿರುವಂಥ ತಳಿ ಸರ್ ಅದು. ಮತ್ತೆ GKVK ಅಂದರೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಅಲ್ಲಿಂದ ಬಿಡುಗಡೆ ಆಗುವಂಥ ತಳಿ ಬಂದು ಜ್ಯೋತಿ. ಇದನ್ನ ಬೇಸನ್ ಸೀಡ್ಲೆಸ್ ಅನ್ನುವಂಥ ತಳಿನಿಂದ ಆಯ್ಕೆ ಮಾಡಿಕೊಂಡು ಅಭಿವೃದ್ಧಿ ಪಡಿಸಲಾಗುವಂಥ ತಳಿ ಜ್ಯೋತಿ. ಜ್ಯೋತಿ ಸಮೇತ ರೈತರಲ್ಲಿ ತುಂಬ ಫೇಮಸ್ ಆಗಿ. ಸರಿ, ನಾವು ತಳಿಗಳ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಮುಖ್ಯವಾಗಿ ಈ ದಾಳಿಂಬೆ ಬೆಳೆಗೆ ಮಣ್ಣು ಹೇಗಿರಬೇಕು ಬೇಸಾಯಕ್ಕೆ ಅಂತಿದೆ? ಅದಕ್ಕೆ ಮಣ್ಣು ಹಲವಾದ ಮಣ್ಣುಗಳಲ್ಲೂ ತೆಗಿಬಹುದು ಸರ್, ಬಟ್ ಆಳವಾದ ಕೆಂಪು ಗೋಡಿನ ಮಣ್ಣು ಆದರೆ ತುಂಬ ಸೂಕ್ತ ಅದಕ್ಕೆ. ಸೊ ಅಂಥ ಮಣ್ಣು ಇರೋ ಕಡೆ ನಾವು ತಗೋಬಹುದು ಸರ್. ಸ್ವಲ್ಪ ಮರಳು ಮಿಶ್ರಣ ಇರಬೇಕು, ಯಾಕಂದ್ರೆ ಇದು ತುಂಬ ಸನ್ ಲವಿಂಗ್ ಕ್ರಾಪ್ ಅಂತ ಹೇಳ್ತೀವಿ, ಅಂದ್ರೆ ಬಿಸಿಲು ಹೆಚ್ಚು ಬೇಕಾಗುತ್ತೆ, ಹೆಚ್ಚು ಬೇಕಾಗಿರುವಂತ ಬೆಳೆ. ಪ್ಲಸ್ ಎಲ್ಲಿ ಈಗ ಮಲೆನಾಡು ಝೋನ್ ಅಲ್ಲೆಲ್ಲ ಇದು ಕಮ್ಮಿ ಬರುತ್ತೆ, ಯಾಕಂದ್ರೆ ಅದಕ್ಕೆ ಮಳೆ ಆಶ್ರಿತ ಬೇಕಾಗಿಲ್ಲ. ಈಗ ಮುಂಗಾರು ಮಳೆಯಲ್ಲಿ ಏನ್ ಮಳೆ ಬರುತ್ತೋ ಅಷ್ಟೇ ಸಾಕು ಅದಕ್ಕೆ ಬರಕ್ಕೆ. ಸೊ ಹಂಗಾಗಿ ಈಗ ನಮ್ಮ ನಮ್ಮ ರಾಜ್ಯದಲ್ಲಿ ಈ ಹೊನ ವಾತಾವರಣ ಅಂತ ಕಡೆ ಜಿಲ್ಲೆಗಳು ಯಾವುದು, ಕಲಬುರಗಿ ಇರ್ಬೋದು, ರಾಯಚೂರು, ಬಾಗಲಕೋಟ್, ಬಿಜಾಪುರ, ತುಮಕೂರು, ಚಿತ್ರದುರ್ಗ ಇಂತ ಡಿಸ್ಟ್ರಿಕ್ಟ್ ಗಳಲ್ಲಿ ಇದು ತುಂಬಾ ಬೆಳೀತಾ ಇದ್ದಾರೆ ಮತ್ತೆ ತುಂಬಾ ಪ್ರಾಮುಖ್ಯತೆ ಇದೆ ಇಂತಹ ಕಡೆ. ಹವಾಮಾನ ಬಂದು ಅದಕ್ಕೆ ತುಂಬಾ ಉಷ್ಣಾಂಶ ಜೊತೆ ತೇವಾಂಶ ಕೂಡಿ ಬಂದರೆ ಹಣ್ಣುಗಳು ತುಂಬಾ ಚೆನ್ನಾಗಿ ಬರುತ್ತೆ ಸರ್, ಸಿಗುತ್ತೆ ನಮಗೆ ರೈತರಿಗೆ. ನಾವು ಒಣ ವಾತಾವರಣದಲ್ಲಿ ಬೆಳೆಯುವಾಗ ನೀರಿನ ಒಂದು ಆಶ್ರಯ ಇದ್ದೇ ಇರಬೇಕಾಗುತ್ತೆ, ನೀರಿನ ಆಶ್ರಯ ಇದ್ದೇ ಇರಬೇಕು, ಯಾಕೆಂದ್ರೆ ಇದು ಬಹುವಾರ್ಷಿಕ ಬೆಳೆ. ಹೌದು ಸರ್, ಇದು ಮತ್ತೆ ನೀರಿನ ಆಶ್ರಯ ಅಂದ್ರೆ ಒಂದು ಡ್ರಿಪ್ ಪದ್ಧತಿ ಅಂತ ಏನ್ ಹೇಳ್ತೀವಿ, ಹನಿ ನೀರಾವರಿ ಪದ್ಧತಿ ಅಂತ ಏನಂತೀವಿ, ಅದನ್ನ ಅಳವಡಿಸಿದ್ರೆ ರೈತರು ಒಂದು 30% ಶೇಕಡಷ್ಟು ಹೆಚ್ಚು ಇಳುವರಿ ಆಗುತ್ತೆ, ಮತ್ತೆ 40% ನೀರನ್ನು ಕಾಪಾಡ್ಕೋಬಹುದು ರೈತರು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದ್ರೆ. ಈಗ ಅದಕ್ಕೆ ಸಬ್ಸಿಡೀಸ್ ಎಲ್ಲ ಕೊಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಕೊಡ್ತಾ ಇದ್ದಾರೆ. ಸೊ ರೈತರು ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ರೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಮತ್ತೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದ್ದಾರೆ. ಈಗ ಮುಂಗಾರು ಮಳೆ ಟೈಮಲ್ಲಿ ಅಕಸ್ಮಾತ್ ಮಳೆ ಕೊರತೆ ಇದ್ದಂತ ಕಡೆ, ಹಿಂಗಾರು ಟೈಮ್ ಇರಲಿ ಮತ್ತೆ ಬೇಸಿಗೆ ಟೈಮಲ್ಲಿ ಇರಲಿ, ಹನಿ ನೀರಾವರಿ ಎಷ್ಟಂದ್ರೆ ಮುಂಗಾರು ಟೈಮಲ್ಲಿ ಒಂದು 10 liter ಪ್ರತಿದಿನ ಪ್ರತಿ ಗಿಡಕ್ಕೆ ಬೇಕಾಗಿರುತ್ತೆ. ಮತ್ತೆ ಹಿಂಗಾರು ರಬಿ ಸೀಸನ್ ಅಂತ ಏನ್ ಹೇಳ್ತೀವಿ, ಆವಾಗ ಒಂದು 15 liter ಪ್ರತಿ ಗಿಡ ಪ್ರತಿದಿನ ನೀರು, ಹನಿ ನೀರು ಬೇಕು. ಮತ್ತೆ ಬೇಸಿಗೆ ಕಾಲದಲ್ಲಿ ಒಂದು 20-25 liter ಪ್ರತಿ ಗಿಡಕ್ಕೆ ಪ್ರತಿದಿನ ನೀರು ಒದಗಿಸುತ್ತೆ ಹನಿ ನೀರಾವರಿ ಪದ್ಧತಿ. ಅಲ್ಲಿ ನೀರು ವೇಸ್ಟ್ ಆಗಲ್ಲ, ಬುಡಕ್ಕೆ ಬೀಳ್ತಾ, ಬುಡಕ್ಕೆ ಬೀಳತ್ತೆ, ಹನಿ ಹನಿಯಾಗಿ ಬೀಳ್ತಾ ಇರುತ್ತೆ. ಆದ್ರಿಂದ ಹನಿ ನೀರಾವರಿ ಪದ್ಧತಿಯನ್ನು ನಾವು ಅನುಸರಿಸ್ಕೋಬೇಕಾಗುತ್ತೆ. ಹೌದು, ಇನ್ನು ಮುಖ್ಯವಾಗಿ ಈ ಒಂದು ದಾಳಿಂಬೆ ಬೇಸಾಯದಲ್ಲಿ ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೇಸಾಯ ಮಾಡೋದು ಬಹಳ ಮುಖ್ಯ ಅಂತ ನಾವು ರೈತ ಬಾಂಧವರಿಂದ ಕೇಳಿದ್ದೀವಿ. ಈ ದಾಳಿಂಬೆ ಬೆಳೆಯಲ್ಲಿರುವಂತಹ ಸುಧಾರಿತ ತಳಿಗಳು ಯಾವ್ಯಾವು ಅಂತೀರಿ? ಸುಧಾರಿತ ತಳಿಗಳು ಅಂದ್ರೆ ಇತ್ತೀಚೆಗೆ ಭಗವಾ ಅಂತ ಬಂದಿದೆ, ಭಗವಾ ಸಿಂಧೂರ ಅಂತ ಹೇಳ್ತೀವಿ. ಅದು ಸಿಪ್ಪೆ ಮತ್ತೆ ಅದು ತಿರುಳು ಮತ್ತೆ ಬೀಜ ಎಲ್ಲ ಕೆಂಪು ಕಲರ್ ಇರುತ್ತೆ ಸರ್, ಭಗವಾ ಇಟ್ಸೆಲ್ಫ್. ಅಂಡ್ ಅದು ಮಹಾರಾಷ್ಟ್ರದಿಂದ ಬಿಡುಗಡೆ ಆಗುವಂತ ತಳಿ. ಸೊ ಅದು ಯೂಶಲಿ ರಫ್ತು ಮಾಡುವಂತ ತಳಿ ಸರ್, ಇಂಡಿಯಾಕ್ಕಿಂತಲೂ ಬೇರೆ ದೇಶಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಹಂಗಾಗಿ ರೈತರು ಅದರಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ಹಣ್ಣಿನ ತೂಕ ಎಷ್ಟೆಷ್ಟು ಬರಬಹುದು ಅಂತ? ಅದು ಸರ್ ಮೀಡಿಯಂ ಇರುತ್ತೆ, ಮೀಡಿಯಂ ಸೈಜ್, ಮಧ್ಯಮ ಗಾತ್ರ. ಮಧ್ಯಮ ಗಾತ್ರ ಈಗ ಜ್ಯೋತಿ ಮತ್ತೆ ಗಣೇಶ ತರ ದೊಡ್ಡ ಗಾತ್ರ ಅಲ್ಲ, ಇದು ಮಧ್ಯಮ ಗಾತ್ರ ಇರುತ್ತೆ. ಬಟ್ ಅದು ಕಲರ್ ಬಂದು ಅದ್ರದ್ದು ಕಲರ್ ಅಟ್ರಾಕ್ಟಿವ್, ಬಹಳ ಆಕರ್ಷಕವಾಗಿರುತ್ತೆ. ಬಹಳ ಆಕರ್ಷಕ ಅಂದ್ರೆ ತುಂಬಾ ಕೆಂಪು, ಬ್ಲಡ್ ರೆಡ್ ಅಂತ ಏನ್ ಹೇಳ್ತೀವೋ, ರಕ್ತ ಕೆಂಪು ಇರುತ್ತೆ, ರಕ್ತ ಕೆಂಪು ಇರುತ್ತೆ ಸರ್. ಅದ್ರದ್ದು ಬೀಜ ಬೀಜನು ಹಾಗೆ ಇರುತ್ತೆ, ಸಿಪ್ಪೇನು ಕೆಂಪು ಕಲರ್ ಇರುತ್ತೆ ಸರ್. ಪ್ಲಸ್ ಇದು ರಫ್ತು ಮಾಡುವಂತ ತಳಿ ಸರ್. ಅದನ್ನ ಜಾಸ್ತಿ ರೈತರು ಈಗ ಚಿತ್ರದುರ್ಗ ಇರಲಿ, ತುಮಕೂರು ಇರಲಿ, ಈ ಜಿಲ್ಲೆಗಳ ರೈತರು ಇದೇ ತಳಿನ ಜಾಸ್ತಿ ಭಗವಾ ಸಿಂಧೂರು ಅಂತಾನು ಹೇಳ್ತಾರೆ ಸರ್. ಮತ್ತೆ ನಾನು ಹೇಳ್ದಂಗೆ ಗಣೇಶ ಇದೆ, ಜ್ಯೋತಿ ಇದೆ, ಮತ್ತೆ ರೂಬಿ ರೆಡ್. ರೂಬಿ ರೆಡ್ ಅದು ಬಂದು ಹೈಬ್ರಿಡ್ ತಳಿ ಸರ್. ಅದು ರೂಬಿ ರೆಡ್ ಸ್ವಲ್ಪ ಜ್ಯೋತಿ ತರಾನೇ, ಜ್ಯೋತಿ ತಳಿ ತರಾನೇ ಕಂಡು ಬರುತ್ತೆ. ಬಟ್ ಅದ್ರದ್ದು ಅಗೇನ್ ಸಕ್ರಾಂಶ ಏನಂತೀವೋ, TSS ಏನಂತೀವೋ, ಅದು 18% ಇರುತ್ತೆ ಸರ್. ಸಕ್ರಾಂಶ ಜಾಸ್ತಿ ಇದೆ. ಮತ್ತೆ ಅದ್ರದ್ದು ಬೀಜ ಬಂದು ಕೆಂಪು ಇರುತ್ತೆ, ರೋಸ್ ಕಲರ್ ಇರಲ್ಲ, ಕೆಂಪು ಇರುತ್ತೆ. ಮತ್ತೆ ರಸ ಜಾಸ್ತಿ ಇರುತ್ತೆ ಸರ್ ರೂಬಿ ರೆಡ್, ಅದು ಸಮೇತ ರೈತರು ತಗೋಬಹುದು. ಮತ್ತೆ ಇನ್ನೊಂದು ಬಂದು ಭಾಗ್ಯ ಅಂತ ಸರ್, ಭಾಗ್ಯ ಭಾಗ್ಯ ಭಾಗ್ಯ ಅದು ಹೊಸ ತಳಿನೇ, ಅದು ಸಮೇತ ರೈತರು ತಗೋಬಹುದು. ಭಾಗ್ಯ ಮತ್ತೆ ಭಗವಾ ಆಲ್ಮೋಸ್ಟ್ ಒಂದೇ ಕ್ಯಾರೆಕ್ಟರ್ಸ್ ಹೊಂದಿರುವಂತ ತಳಿಗಳು ಸರ್. ಮತ್ತೆ ಗಣೇಶದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾನು ಹೇಳ್ದಂಗೆ ಗಣೇಶ ಇಡೀ ದೇಶದಲ್ಲಿ ಪ್ರಾಮುಖ್ಯತೆ ಹೊಂದಿರುತ್ತೆ. ಮತ್ತೆ ಹಳೇದದು ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯಿಂದ ಬಿಡುಗಡೆ ಆಗಿರುವಂತ ತಳಿ ಸರ್. ಅದು ಅದು ತುಂಬಾ ದೊಡ್ಡ ಗಾತ್ರದ ಹಣ್ಣುಗಳು ಸಿಗುತ್ತೆ, 600-700 gram ಒಂದು ಹಣ್ಣು. ಮತ್ತೆ ಅಧಿಕ ರಸ ಇರುತ್ತೆ, ಸಿಪ್ಪೆ ಬಂದು ಒಂದು ಹಳದಿ ಬಣ್ಣ ಇರುತ್ತೆ, ಮತ್ತೆ ಬೀಜಗಳು ಮೃದುವಾಗಿರುತ್ತೆ, ಮತ್ತೆ ಗುಲಾಬಿ ಬಣ್ಣ ಹೊಂದಿರುತ್ತೆ ಸರ್. ಅದು ಅದು ಗಣೇಶ. ಗಣೇಶ್ ಜ್ಯೋತಿ, ಜ್ಯೋತಿ ಬಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ನಿಲ್ದಾಣದಿಂದ ಬಿಡುಗಡೆ ತಳಿ ಸರ್. ಅದು ಏನು ವೈಶಿಷ್ಟ್ಯ ಅಂತ ಇದ್ರದ್ದು ಸರ್? ಅದು ಬೇಸನ್ ಸೀಡ್ಲೆಸ್ ಒಂದು ತಳಿ ಇದೆ, ಅದನ್ನ ಆಯ್ಕೆ ಮಾಡಿಕೊಂಡು ಇದನ್ನ ಅಭಿವೃದ್ಧಿ ಪಡಿಸಲಾಗಿರುತ್ತದೆ. ಇದು ಈಗ ಕೀಟ ಮತ್ತೆ ರೋಗ ಇದು ತಡೆಯುತ್ತೆ ಅಂತ ನಾವು ಹೇಳಲ್ಲ. ಅದು ರಸ ಗುಣಗಳು ಹೇಗೆ, ಸಿಪ್ಪೆ ಕಲರ್ ಹೀಗಿರುತ್ತೆ, ಮೃದುವಾಗಿ ಬೀಜ ಇರುತ್ತೆ, ಮತ್ತೆ ಅದಕ್ಕೆ ರಸ ಇರುತ್ತೆ, ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ಸರ್. ಅಂದ್ರೆ ರೈತರು ಬೇಸಾಯ ಮಾಡೋದಕ್ಕೆ ಒಳ್ಳೆ ತಳಿ ಅಂತ, ಒಳ್ಳೆ ತಳಿ ಸರ್. ಜ್ಯೋತಿ, ಗಣೇಶ, ಭಗವಾ ಮತ್ತೆ ಭಾಗ್ಯ ಅನ್ನೋದು ರೂಬಿ ರೆಡ್ಡು. ಇವೆಲ್ಲ ಮುಖ್ಯವಾದ ತಳಿ, ಮುಖ್ಯವಾದ ತಳಿಗಳು. ಇನ್ನು ಮುಖ್ಯವಾಗಿ ನಾವು ಈ ದಾಳಿಂಬೆಯಲ್ಲಿ ವಂಶಾಭಿವೃದ್ಧಿಯನ್ನು ಹೇಗೆ ಮಾಡ್ಕೋಬಹುದು ಅಂತೀರಿ? ವಂಶಾಭಿವೃದ್ಧಿ ಅಂದರೆ ಈಗ ಯೂಶಲಿ ಸಸ್ಯಾಭಿವೃದ್ಧಿ ಹೇಗೆ ಮಾಡ್ತೀವಿ ಅಂದರೆ ಗೂಟಿ ಕಟ್ಟಬೇಕು ರೈತರು, ಗೂಟಿ ಕಟ್ಟೆ ಅದನ್ನು ಸಸ್ಯಾಭಿವೃದ್ಧಿ ಮಾಡ್ತೀವಿ. ಸೊ ಗೂಟಿ ಕಟ್ಟುವಾಗ ಒಂದು ಪೆನ್ಸಿಲ್ ಅಷ್ಟು ಗಾತ್ರ ಕಡ್ಡಿನ ಆಯ್ಕೆ ಮಾಡಿಕೊಂಡು, ಆರೋಗ್ಯವಂತ ಇದನ್ನು ಕಡ್ಡಿನ ಆಯ್ಕೆ ಮಾಡ್ಕೊಂಡು ಬಿಟ್ಟು ಅದನ್ನು ಗೂಟಿ ಕಟ್ತಾರೆ. ಸೊ ಗೂಟಿ ಕಟ್ಟುವಾಗ ಸ್ಪ್ಯಾಗ್ನಮ್ ಮಾಸು ಮತ್ತೆ ಐ ಬಿ ಅಂತ ಒಂದು ದ್ರಾವಣ ಸಿಗುತ್ತೆ, ಅಂದ್ರೆ ಸಸ್ಯ ಪ್ರಚೋದಕ, ಬೇರ್ ಬೇರ್ ಬಿಡುವಂತಕ್ಕೆ ಹೆಲ್ಪ್ ಮಾಡುತ್ತೆ. ಐ ಬಿ ಎ ಇಂಡೋಲ್ ಬ್ಯೂಟರಿಕ್ ಆಸಿಡ್. ಸೊ ಐ ಬಿ ಎ ಏನ್ ಮಾಡುತ್ತೆ, ಅದು ರೂಟಿಂಗ್ ಮೀಡಿಯಾ, ಬೇರ್ ಬಿಡಕ್ಕೆ ಸಹಾಯ ಮಾಡುತ್ತೆ. ಸೊ ಸ್ಪ್ಯಾಗ್ನಮ್ ಮಾಸ್ ಮತ್ತೆ ಐ ಬಿ ಎನ ಯೂಸ್ ಮಾಡಿದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೇರು ಮತ್ತೆ ಬೇಗ ಬಿಡುವಂತ ಇದಕ್ಕೆ ಸಹಾಯ ಮಾಡುತ್ತೆ ಸರ್. ಅಂದ್ರೆ ಗಿಡಗಳಲ್ಲೇ ನಾವು ಗೂಟಿ ಕಟ್ಟಬೇಕು, ಗೂಟಿ ಕಟ್ಟೋದು, ಕತ್ತರಿಸ್ಕೊಂಡ್ಬಿಟ್ಟು ಅದನ್ನ ನಾವು ನಾಟಿ ಮಾಡ್ಕೋಬಹುದು ಸರ್. ಅಂದ್ರೆ ಪಾಲಿಥಿನ್ ಚೀಲದಲ್ಲಿ ಬೆಳೆಸ್ಕೋಬೇಕಾಗತ್ತೆ. ಪಾಲಿಥಿನ್ ಚೀಲದಲ್ಲಿ ಸ್ವಲ್ಪ ಅದು ಶಾಕ್ ಅಂತ ಏನ್ ಹೇಳ್ತೇವೆ, ಗಿಡದಿಂದ ತಕ್ಷಣ ಕಟ್ ಮಾಡಿ ನಾವು ನಾಟಿ ಮಾಡಿದ್ರೆ ಸತ್ತೋಗ್ತವೆ. ಸೊ ಸ್ವಲ್ಪ ಶಾಕ್ ನ ತಡೆಯಲು ನಾವು ಪಾಲಿಹೌಸ್ಗೆ ಹಾಕ್ಬಿಟ್ಟು, ನೆಟ್ ಹೌಸ್ಗೆ ಹಾಕ್ಬಿಟ್ಟು ಪಾಲಿಥಿನ್ ಬ್ಯಾಗ್ಸ್ ಅಲ್ಲಿ ಒಂದರಿಂದ ಎರಡು ತಿಂಗಳಷ್ಟು ಕಾಪಾಡಿಕೊಂಡು ನಂತರ ನಾವು ಅದನ್ನ ಮೇನ್ ಫೀಲ್ಡ್ ಗೆ, ಮುಖ್ಯ ಭೂಮಿಗೆ ವರ್ಗಾಯಿಸಬೇಕಾಗುತ್ತೆ. ಹೌದು ಸರ್. ಈ ರೀತಿಯಾಗಿ ಮುಖ್ಯವಾಗಿ ಗೂಟಿ ಕಟ್ಟೋ ಪದ್ಧತಿಯಿಂದ ನಾವು ವಂಶಾಭಿವೃದ್ಧಿ ಮಾಡ್ಬೋದು. ಮತ್ತೆ ಇನ್ನೊಂದು ಪದ್ಧತಿನೂ ಇದೆ ಸರ್, ಅಕಸ್ಮಾತ್ ರೈತರು ಗೂಟಿ ಕಟ್ಟೋದು ತುಂಬಾ ಟೈಮ್ ತಗೊಳುತ್ತೆ ಅಂದ್ರೆ ಅದು ಕಾಂಡ ಮೂಲಕನೂ ಅದನ್ನ, ಕಾಂಡ ತುಂಡುಗಳ ಮೂಲಕನೂ ಅದನ್ನ ಸಸ್ಯಾಭಿವೃದ್ಧಿ ಮಾಡ್ಬೋದು ಸರ್. ಸೊ ಈ ತುಂಡುಗಳ ಕೆಳಭಾಗನ್ನ ಒಂದು 24 ಗಂಟೆ ಕಾಲ ಟ್ರೈಕೋಡರ್ಮ್ ಕಾಂಡ ಮೂಲಕನೂ ಅದನ್ನ, ಕಾಂಡ ತುಂಡುಗಳ ಮೂಲಕನೂ ಅದನ್ನ ಸಸ್ಯಾಭಿವೃದ್ಧಿ ಮಾಡ್ಬೋದು ಸರ್. ಸೊ ಈ ತುಂಡುಗಳ ಕೆಳಭಾಗನ್ನ ಒಂದು 24 ಗಂಟೆ ಕಾಲ ಟ್ರೈಕೋಡರ್ಮ್ ಆರ್ಜಿಯಾನ ಅಂತೂ ಶಿಲೀಂದ್ರನಾಶಕ ಇರುತ್ತೆ ಸರ್, ಅದರಲ್ಲಿ 24 ಗಂಟೆ ಕಾಲ ಅದ್ದಿಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನ ನಾಟಿ ಮಾಡಿದ್ರೆ ಅದು ಸಮೇತ ಸೇಮ್ ಬೇಗ ಮತ್ತೆ ಜಾಸ್ತಿ ಬೇರನ್ನು ಬಿಡೋದ್ರಲ್ಲಿ ಸಹಾಯ ಮಾಡುತ್ತೆ. ಅಂದ್ರೆ ನಾವು ನೇರವಾಗಿ ಆ ಕಡ್ಡಿಗಳನ್ನ ಮುಖ್ಯ ಭೂಮಿಗೆ ನಾಟಿ ಮಾಡೋದ್ರ ಬದಲು ಪಾಲಿಥಿನ್ ಚೀಲದಲ್ಲಿ ಹಾಕೊಂಡು ಸಸಿ ಬೆಳೆಸ್ಕೊಂಡು ನಾಟಿ ಮಾಡೋದು ಒಳ್ಳೇದು, ಮೇನ್ ಫೀಲ್ಡ್ ಗೆ ವರ್ಗಾಯಿಸಿದ್ರೆ ಗೂಟಿ ಕಟ್ಟ ವಿಧಾನದಲ್ಲೂ ಆಗಬಹುದು ಮತ್ತೆ ಕಾಂಡದ ತುಂಡುಗಳಿಂದಲೂ ಮಾಡಬಹುದು. ಅಂದ್ರೆ ಕಾಂಡ ತುಂಡುಗಳಂದ್ರೆ ಅವು ಪೆನ್ಸಿಲ್ ದಪ್ಪನೇ ಇರಬೇಕು, ಪೆನ್ಸಿಲ್ ದಪ್ಪನೇ ಇರಬೇಕು. ಬಟ್ ಇಲ್ಲಿ ಏನಂದ್ರೆ ಟ್ರೈಕೋಡರ್ಮಾಸ್ ಏನಂದ್ರೆ ಶಿಲೀಂದ್ರ ಏನು ಯೂಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ. ಅಂದ್ರೆ ಇಲ್ಲೂ ಕೂಡ ಏನಾದ್ರೂ ಬೇರ್ ಚೆನ್ನಾಗಿ ಬರೋದಕ್ಕೆ ಐ ಬಿ ಎ ಉಪಚಾರ ಕೊಡಬಹುದೇ? ಇಲ್ಲ ಇಲ್ಲ, ಇಲ್ಲಿ ನೀವು ಬಯೋ ಫರ್ಟಿಲೈಸರ್ಸ್ ಅಂತ ಏನ್ ಹೇಳ್ತೀವೋ ಟ್ರೈಕೋಡರ್ಮಾ ಆರ್ಜಿಯಾನ ಅದು ಸಾಕು, ಅದೇ ಸಹಾಯ ಮಾಡುತ್ತೆ ಬೇರ್ ಬಿಡಕ್ಕೆ. ಮತ್ತೆ ನಾವು ಅದ್ರ ಐ ಬಿ ಅಂತ ಅದು ಬಳಸೋದೇನು ಬೇಕಾಗಿಲ್ಲ. ಇನ್ನು ನಾಟಿ ವಿಧಾನಕ್ಕೆ ಬಂದರೆ ನಾವು ಜಮೀನನ್ನು ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ ಮತ್ತು ಒಂದು ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟೇ ಸಂತ್ರ ಕೊಡಬೇಕಾಗತ್ತೆ ಅಂತೀರಿ? ಹಾಂ ಸರ್. ಸೊ ಈಗ ನಾಟಿ ಮಾಡೋ ವಿಧಾನ ಬಂತು ಅಂದರೆ ಮುಂಗಾರು ಸೀಸನ್ ಸ್ಟಾರ್ಟ್ ಆಗೋ ಮುಂಚೆನೆ ಒಂದು 3-4 ಜನ ಉಳುಮೆ ಮಾಡಿಬಿಟ್ಟು ಜಮೀನನ್ನು ಅದನ್ನ ಚೆನ್ನಾಗಿ ತಯಾರು ಮಾಡಿ ಸಿದ್ಧಪಡಿಸ್ಕೋಬೇಕು, ಹದ ಮಾಡಿಕೊಂಡು ಇಟ್ಕೋಬೇಕು. ನಂತರ ಈಗ ನಾವು ಪ್ಲಾಂಟಿಂಗ್ ಅಂತ ಏನು ಹೇಳ್ತೀವೋ ಅದರಲ್ಲಿ ಸ್ಪೇಸಿಂಗ್ ಅಂತರ ಕೊಡಬೇಕು. ಅಂತರ ಏನ್ ಕೊಡ್ತೀವಿ ಅಂದ್ರೆ ಒಂದು 5 meter by 5 meter ಅಂತ ಹೇಳ್ತೀವಿ, ಅಂದ್ರೆ 15 feet by 15 feet ಸಾಲಿನಿಂದ ಸಾಲು ಗಿಡದಿಂದ ಗಿಡಕ್ಕೆ 15 feet by 15 feet. ಇನ್ನೊಂದು ಬಂದು 6 meter by 6 meter ಅಂದ್ರೆ 18 feet by 18 feet ಅಂತೀವಿ, 18 feet ಸಾಲು 18 feet ಗಿಡ. ಇನ್ನೊಂದು 4.5 meter ಅಂದ್ರೆ ಅದು ಒಂದು 14 feet. ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂದ್ರೆ ಹೆಚ್ಚು ಗಿಡಗಳು ಒಂದು ಸ್ಮಾಲ್ ಯೂನಿಟ್ ಏರಿಯಾದಲ್ಲಿ ಬರುವಂತದ್ದು ಬರೋದು. ಸೊ ಈ 3 ಸ್ಪೇಸಿಂಗ್ ಅಲ್ಲಿ ಯಾವ್ದಾದ್ರೂ ಅಳವಡಿಸ್ಕೋಬಹುದು ಸರ್. ಈಗ ರೂಬಿ ರಂಟ್ ಅಂತ ಏನು ನನ್ನ ತಳಿ ಹೇಳದ್ನೋ ಅದಕ್ಕೆ ಇದು ಎಷ್ಟು 14 feet by 14 feet ಸಾಕು. ಅಂದ್ರೆ ಯಾಕಂದ್ರೆ ಅದು ಗಿಡ ಹೈಟ್ ಜಾಸ್ತಿ ಆಗಲ್ಲ, ಗಿಡ್ಡ ತಳಿ ಅದು, ಗಿಡ್ಡ ತಳಿ. ಸೊ ಅದನ್ನ ಜಾಸ್ತಿ ಸ್ಪೇಸಿಂಗ್ ಕೊಡೋದು ಬೇಕಾಗಿರಲ್ಲ, 14 feet by 14 feet ಅಂತ ಕೊಡ್ತೀವಿ. ಜಾಸ್ತಿ ಗಿಡಗಳು 1 acre ಅಕಾಮಡೇಟ್ ಮಾಡುವಂತ ಅದು ಟೆಕ್ನಾಲಜಿ ಅಂತ ಏನ್ ಹೇಳ್ತೀವೋ ರೂಬಿ ರೆಡ್ ಅಂತ, ರೂಬಿ ರೆಡ್ ತಳಿ ಅದಕ್ಕೆ ಸೂಕ್ತ ಸರ್. ಸರಿ. ಸೊ ಈ ಅಂತರದಲ್ಲಿ ಒಂದು 60 centimeter ಆಳ, 60 centimeter ಅಗಲ, 60 centimeter ಉದ್ದ ಆಗುವಂತ ಗುಂಡಿಗಳನ್ನ ತೆಗಿಬೇಕು. ತೆಗೆದು ಅದರಲ್ಲಿ ಮೇಲಿನ ಮಣ್ಣು ಮತ್ತೆ ಕೊಟ್ಟಿಗೆಗೊಬ್ಬರ ಮತ್ತೆ ಕೆಂಪು ಮಣ್ಣನ್ನ ಮಿಶ್ರಣ ಮಾಡಿಬಿಟ್ಟು ತುಂಬಿಟ್ಟಬೇಕು ಸರ್. ಮುಂಗಾರು ಸ್ಟಾರ್ಟ್ ಆದ ತಕ್ಷಣ ಈ ನಾವು ಕಡ್ಡಿಗಳು ಗೂಟಿ ಕಟ್ಟಿರೋ ಬೇರ್ ಸಮೇತ ಇರುವಂತ ಸಸಿಗಳು, ಹಾ, ಗೂಟಿಗಳನ್ನ ಅದರಲ್ಲಿ ಹಾಕ್ಬಿಟ್ಟು ನಾಟಿ ಮಾಡ್ಬೇಕು. ಮತ್ತೆ ಒಂದು ಕೋಲನ್ನ ಸಪೋರ್ಟ್ ಕೊಡ್ತೀವಿ ಸರ್, ಬೆಂಬಲವಾಗಿ. ಹೌದು. ಮತ್ತೆ ಏನಾಗುತ್ತೆ, ನೆಕ್ಸ್ಟ್ ನೀರು ಕೊಡ್ಬೇಕು ಅದಕ್ಕೆ. ಸೊ ಹನಿ ನೀರಾವರಿ ಪದ್ಧತಿ ಅಂತ ಏನ್ ಹೇಳದ್ನು ಅದನ್ನ ಮಾಡ್ಬೋದು. ಮತ್ತೆ ಗೊಬ್ಬರಗಳು ಬಂದ್ರೆ ಕೊಟ್ಟಿಗೆ ಗೊಬ್ಬರ ಒಂದ್ 20-25 ಟನ್ ಪರ್ ಹೆಕ್ಟರ್, ಒಂದು ಹೆಕ್ಟರ್ಗೆ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬಹುದು ನಾವು. ಮತ್ತೆ ಪ್ರತಿ ವರ್ಷ ರೈತರು ಇಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂದ್ರೆ ಒಂದು 12-15 ಟನ್ ಅಷ್ಟು ರಸಗೊಬ್ಬರಗಳು ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್. ಸಾರಜನಕ ಒಂದು ಗಿಡ ತಗೊಂಡ್ರೆ ಅದೊಂದು 200 ಗ್ರಾಮ್ ಅಷ್ಟು ಕೊಡ್ಬೇಕು ಸರ್. ಮತ್ತೆ ರಂಜಕ 100 ಗ್ರಾಮ್, ಪೊಟ್ಯಾಶು 100 ಗ್ರಾಮ್ ಪ್ರತಿ ಗಿಡಕ್ಕೆ. ಮತ್ತೆ ಒಂದು ಹೆಕ್ಟರ್ಗೆ ಅಂದ್ರೆ ಕೆಜಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ಬಿಡ್ತೀವಿ. ಸೊ ಅಲ್ಲಿ 200 ಕೆಜಿ ಸಾರಜನಕ ಕೊಡ್ತೀರಾ, ರಂಜಕ 100 ಕೆಜಿ, ಪೊಟ್ಯಾಶ್ 100 ಕೆಜಿ ಪ್ರತಿ ಹೆಕ್ಟರ್ಗೆ 2.5 ಎಕರೆಗೆ. ಹೌದು ಸರ್, ಕೆಜಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ಬಿಡ್ತೀವಿ. ಸೊ ಅಲ್ಲಿ 200 ಕೆಜಿ ಸಾರಜನಕ ಕೊಡ್ತೀರಾ, ರಂಜಕ 100 ಕೆಜಿ, ಪೊಟ್ಯಾಶ್ 100 ಕೆಜಿ ಪ್ರತಿ ಹೆಕ್ಟರ್ಗೆ 2.5 ಎಕರೆಗೆ. ಹೌದು ಸರ್, ಅದ್ರ ಜೊತೆ ಬೋರಾನ್ ಅಂತ ಕೊಡ್ತೀವಿ. ಬೋರಾನ್ ಒಂದು ಬೋರಾಕ್ಸ್ ರೂಪದಲ್ಲಿ ಕೊಡ್ತೀವಿ, ಒಂದು 15-20 ಕೆಜಿ ಒಂದು ಹೆಕ್ಟರ್ಗೆ ಕೊಡ್ತೀವಿ. ಅದನ್ನ ಏನಕ್ಕೆ ಕೊಡ್ತೀವಿ ಅಂದ್ರೆ, ಈಗ ತುಂಬಾ ಉಷ್ಣ ಜಾಸ್ತಿ ಆಗ್ಬಿಡ್ತು, ನೀರಿನ ಕೊರತೆ ಬಂತು ಅಂದ್ರೆ ಬಿಟ್ಟಿರೋ ಹಣ್ಣುಗಳು ಗಿಡದ ಮೇಲೆ ಅದು ಸಿಳಕ್ ಸ್ಟಾರ್ಟ್ ಮಾಡುತ್ತೆ, ಕ್ರ್ಯಾಕಿಂಗ್ ಬಿರ್ತ್ ಬರುತ್ತೆ. ಸೊ ಕ್ರ್ಯಾಕಿಂಗು ಡೆಫಿಷಿಯನ್ಸಿ ಆಫ್ ಬೋರಾನ್ ಅಂತ ಹೇಳ್ತೀವಿ ಸರ್. ಈ ಬೋರಾನ್ ಏನು ಕೊರತೆ ಇರುತ್ತೋ ಅದರಿಂದ ಕ್ರ್ಯಾಕಿಂಗ್ ಬರುತ್ತೆ ಹಣ್ಣ ಮೇಲೆ. ಅದನ್ನ ತಡೆಗಟ್ಟಲು ಬೋರಾನ್ ಕೊಡಬೇಕು. ಮತ್ತೆ ಡ್ರಿಪ್ ಪದ್ಧತಿ ಏನು, ಹನಿ ನೀರಾವರಿ ಪದ್ಧತಿ ಏನಂತ ಹೇಳಿದಿನೋ ಅದರಿಂದ ನೀರು ಕೊಳ್ಳೇಬೇಕು ಸರ್. ಮತ್ತೆ ಈ ರಸಗೊಬ್ಬರಗಳನ್ನ ನಾವು ಏನಾದರೂ ಭಾಗ ಮಾಡಿ ಕೊಡಬೇಕಾಗತ್ತೆ. ಹೌದು, ಈಗ ಸಾರಜನಕ ಅಂತ ಹೇಳಿದೀನಿ ಅದು 50% ಅಷ್ಟೇ ಕೊಡ್ತೀವಿ ನಾಟಿ ಮಾಡೋ ಟೈಮಲ್ಲಿ. ಮತ್ತೆ ರಂಜಕ ಮತ್ತೆ ಪೊಟ್ಯಾಶ್ 100-100% ಫುಲ್ ಫುಲ್ ಕ್ವಾಂಟಿಟಿ ಎಷ್ಟೆಷ್ಟು ಹೇಳಿದೀನೋ ಅಷ್ಟು 100% ರಂಜಕ ರಂಜಕ ಅಂಡ್ ಪೊಟ್ಯಾಶ್. ಮತ್ತೆ ನೈಟ್ರೋಜನ್ ಅಂತ ಏನ್ ಹೇಳಿದ್ರು ಅದು 50% ಅಷ್ಟೇ ಕೊಡ್ತೀವಿ ಅರ್ಧ ಭಾಗ. ಮತ್ತೆ ಹೂ ಬಿಡೋ ಟೈಮಲ್ಲಿ ಅರ್ಧ ಭಾಗ ನೈಟ್ರೋಜನ್ ನ ಕೊಡಬೇಕು, ಮತ್ತೆ ಕೊಡಬೇಕು ಟಾಪ್ ಡ್ರೆಸ್ಸಿಂಗ್ ಅಂತ ಏನ್ ಹೇಳಿ ಅದನ್ನ ಹೂ ಬಿಡೋ ಟೈಮಲ್ಲಿ ಕೊಡ್ತೀವಿ. ಮುಖ್ಯವಾಗಿ ಮಣ್ಣಿಗೆ ಬೆರೆಸುವಂತದ್ದು, ಮಣ್ಣಿಗೆ ಬೆರೆಸ್ಬಿಟ್ಟು 1 ಮೀಟರ್ ಬುಡದಿಂದ, ಗಿಡದ ಬುಡದಿಂದ 1 ಮೀಟರ್ ದೂರದಲ್ಲಿ ನಾವು ಹಾಕ್ಬಿಟ್ಟು ರಿಂಗ್ ಪದ್ಧತಿಯಲ್ಲಿ ಕೊಟ್ಬಿಟ್ಟು ಮಣ್ಣು ಮುಚ್ಚಬೇಕು, ಮತ್ತೆ ತಕ್ಷಣ ನೀರು ಕೊಡಬೇಕು. ಅದು ಒಂದು ಮುಖ್ಯವಾದ ಕ್ರಮ. ಹೌದು ಸರ್. ಮತ್ತೆ ಅಂತರ ಬೇಸಾಯ, ಕಳೆ ನಿರ್ವಹಣೆ ಇದೆಲ್ಲ ಮಾಡಲೇಬೇಕಾಗುತ್ತೆ. ಈಗ ಕಳೆ ನಿರ್ವಹಣೆ ಬಂತು ಅಂದ್ರೆ ಕೈಯಿಂದ ತೆಗೆದು ಬುಡಕ್ಕೆ ಹಾಕೋದ್ರು ಅದೊಂಥರ ಗೊಬ್ಬರ ಆಗುತ್ತೆ, ಎಲೆ ಗೊಬ್ಬರ ಆಗುತ್ತೆ, ಮುಚ್ಚಿಗೆ ಆಗುತ್ತೆ. ಮತ್ತೆ ಅಕಸ್ಮಾತ್ ರೈತರು ಇಲ್ಲ, ಟೈಮ್ ಇಲ್ಲ ಅಷ್ಟೆಲ್ಲ ಮಾಡಕ್ಕೆ, ಇಲ್ಲ ಅಂದ್ರೆ ನಮ್ಗೆ ಜನರು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವಾಗ ವೀಡಿಸೈಡ್ಸ್ ಅಂತ ಏನ್ ಹೇಳ್ತೀವೋ, ಕಳೆನಾಶಕಗಳನ್ನ ಅಂತ ಏನ್ ಹೇಳ್ತೀವೋ, ಪೆಂಡೆಮಿಥಲಿನ್ ಅಂತಾನು ಹಾಕೋಬಹುದು, ಬ್ಯೂಟೋಕ್ಲೋರ್ ಅಂತ ಒಂದ್ ಬರುತ್ತೆ, ಅದೊಂದು 2 ml/L ಆಫ್ ವಾಟರ್ ಹಾಕ್ಬಿಟ್ಟು ಸಿಂಪರಣೆ ಕಂಟ್ರೋಲ್ ಆಗುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ಮಣ್ಣಲ್ಲಿ ತೇವಾಂಶ ಇರಲೇಬೇಕು ಸರ್. ಯಾವುದೇ ಗೊಬ್ಬರ ಇರಲಿ, ಕಳೆನಾಶಕ ಇರಲಿ, ಮತ್ತೆ ಯಾವುದೇ ರೋಗ ನಾಶಕ ಕೀಟನಾಶಕ ಏನೇ ಇರಲಿ, ಮಣ್ಣಲ್ಲಿ ತೇವಾಂಶ ಇರಲೇಬೇಕು. ಇದ್ರೆ ಅವು ಚೆನ್ನಾಗಿ ಕೆಲಸ ಮಾಡುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಕಳೆನಾಶಕನು ಕೂಡ ಇಲ್ಲಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಅವಕಾಶ ಇದೆ. ಇದು ಮುಖ್ಯವಾಗಿ ಈ ಒಂದು ಮಣ್ಣಲ್ಲಿ ತೇವಾಂಶ ಇರಲೇಬೇಕು, ಇದ್ರೆ ಅವು ಚೆನ್ನಾಗಿ ಕೆಲಸ ಮಾಡುತ್ತೆ, ಚೆನ್ನಾಗಿ ಕೆಲಸ ಮಾಡುತ್ತೆ. ಕಳೆನಾಶಕನು ಕೂಡ ಇಲ್ಲಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಅವಕಾಶ ಇದೆ. ಇದು ಮುಖ್ಯವಾಗಿ ಈ ಒಂದು ಕಳೆ ನಿಯಂತ್ರಣದ ಬಗ್ಗೆ ಆಯ್ತು. ಇನ್ನ ಪ್ರಾರಂಭದಲ್ಲಿ ಏನಾದರೂ ಅಂತರ ಬೆಳೆಗಳನ್ನ ಬೆಳ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೇ? ಹೌದು, ಪ್ರಾರಂಭದಲ್ಲಿ ಅಂದ್ರೆ ಒಂದು 6-7 ವರ್ಷ ಆಗುವವರೆಗೂ ಅಂತರ ಬೆಳೆಗಳಂದ್ರೆ ಈಗ ಅಲಸಂದೆ ತಗೋಬಹುದು, ಮತ್ತೆ ಕೋಸ್ ತಗೋಬಹುದು, ಈರುಳ್ಳಿ ತಗೋಬಹುದು, ಮತ್ತೆ ಈ ಸೊಪ್ಪುಗಳು, ಕೊತ್ತಂಬರಿ ಸೊಪ್ಪು ಅಂತೀವಿ, ಮತ್ತೆ ಪಾಲಕ್ ಸೊಪ್ಪು, ಯಾವ್ದಾದ್ರು ಸೊಪ್ಪು ಇರ್ಬೋದು, ಮತ್ತೆ ಟೊಮ್ಯಾಟೊ ತಗೋಬಹುದು. ಅಂದ್ರೆ ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಅಂತ ಏನ್ ಹೇಳ್ತೀವಿ, ಕಡಿಮೆ ಅವಧಿಯ ಬೆಳೆಗಳನ್ನು, ತರಕಾರಿ ಬೆಳೆಗಳನ್ನು ತಗೋಬಹುದು ಸರ್. ಆದ್ರೆ ಬುಡಕ್ಕೆ ಮತ್ತೆ ಬೇರೆ ತೊಂದರೆ ಆಗದಂಗ್ ನೋಡ್ಕೋಬೇಕು, ನೋಡ್ ಅದು ಒಂದು ಬೇಸಿನ್ ಏನಂತ ಕೊಟ್ಟಿರ್ತೀವಿ, ಬೇಸಿನ್ ಇಂದ ದೂರ ಇರಬೇಕು ಈ ಯಂತ್ರ ಬೆಳೆಗಳು. ಮತ್ತೆ ಈವನ್ ಇದು ಗ್ರೀನ್ ಮೆನ್ಯೂ ಕ್ರಾಪ್ ಅಂತ ಏನ್ ಹೇಳ್ತೀವಿ, ಹಸಿರು ಗೊಬ್ಬರಗಳು ಅಂತ ಏನ್ ಹೇಳ್ತೀವಿ, ಅದ್ರ ಬೀಜ ಸಮೇತ ಹಾಕ್ಬಿಟ್ಟು ಅದು ಹೂ ಬಿಡೋ ಟೈಮಲ್ಲಿ ಅದನ್ನ ಮಣ್ಣಲ್ಲಿ ಹಾಕಿ ಮುಚ್ಚಬಿಟ್ರೆ ಅದು ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡುತ್ತೆ ಹಾಗೂ ಇಳುವರಿ ಜಾಸ್ತಿ ಆಗುತ್ತೆ. ನೀರಾವರಿ ಏನಂತೂ ಹನಿ ನೀರಾವರಿನ ಅಳವಡಿಸ್ಕೋಬೇಕು ಅಂತೀರ? ಹೌದು, ಹನಿ ನೀರಾವರಿನೇ ಅಳವಡಿಸ್ಕೋಬೇಕು. ಯಾಕಂದ್ರೆ ಈಗ ನಾನು ಹೇಳಿರೋ ಜಿಲ್ಲೆಗಳಲ್ಲೆಲ್ಲ ಆಲ್ಮೋಸ್ಟ್ ಡ್ರೈ ಅಂತ�ಾನೆ ಹೇಳ್ತೀವಿ, ಡ್ರೈ ಬೆಲ್ಟ್ ಅಂತ, ಒಣ ಜಿಲ್ಲೆಗಳು. ಸೊ ಅವ್ರ ಹತ್ರ ಇರೋ ಎಷ್ಟು ನೀರು ಇರುತ್ತೋ ಅದನ್ನ ಮಿನಿಮಮ್ ಯುಟಿಲೈಸೇಷನ್ ವಿತ್ ಮ್ಯಾಕ್ಸಿಮಮ್ ಯೂಸೇಜ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಈಗ ನಾನು ಹೇಳ್ದಂಗೆ ಮುಂಗಾರು ಟೈಮಲ್ಲಿ ಮಳೆ ಕೊರತೆ ಬಂತು ಅಂದರೆ ಹನಿ ಪದ್ಧತಿ ಮಾಡ್ಕೊಂಡ್ಬಿಟ್ಟು ಮುಂಗಾರಿಗೆ ಒಂದು 10-11 ಲೀಟರ್ ಪ್ರತಿ ಗಿಡ ಪ್ರತಿದಿನ, ಹಿಂಗಾರು ಟೈಮಲ್ಲಿ 12 ಲೀಟರ್ ಪ್ರತಿ ಗಿಡ ಪ್ರತಿದಿನ, ಮತ್ತು ಬೇಸಿಗೆ ಕಾಲದಲ್ಲಿ 20-25 ಲೀಟರ್ ಪ್ರತಿದಿನ ಪ್ರತಿ ಗಿಡಕ್ಕೆ ಅದು ಸರಬರಾಜು ಮಾಡುತ್ತೆ ಸರ್ ಹನಿ ನೀರಾವರಿ ಇದ್ದರೆ. ಮುಖ್ಯವಾಗಿ ಇವೆಲ್ಲ ಹೆಚ್ಚಾಗಿ ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಬೆಳೆಯುವಂತ ಬೆಳೆ, ಕೆಂಪು ಮಣ್ಣು ಮರಳು ಮಿಶ್ರಣ, ಮರಳು ಮಿಶ್ರಿತ ಇರೋದ್ರಿಂದ ಏರಿಡ್ ಕ್ರಾಪ್ ಅಂತ ಹೇಳ್ತೀವಿ. ಅದರಿಂದ ಸ್ವಲ್ಪ ನೀರಿನ ಅವಶ್ಯಕತೆನೂ ಇದ್ದೇ ಇರುತ್ತೆ. ಮತ್ತೆ ನೀರು ಕೊಟ್ಟರೆ ಚೆನ್ನಾಗೂ ಬರುತ್ತೆ ಬೆಳೆ, ಚೆನ್ನಾಗಿ ಬರುತ್ತೆ. ಈಗ ಹಂಗಂತ ಹೇಳ್ಬಿಟ್ಟು ಈಗ ನಾವು ಮಲ್ನಾಡ್ ಕಡೆ ಎಲ್ಲ ಹೋಗ್ಬಿಟ್ರೆ ಜಾಸ್ತಿ ಹಣ್ಣಕ್ಕಿಂತ ಜಾಸ್ತಿ ಅದು ವೆಜಿಟೇಟಿವ್ ಗ್ರೋತ್ ಏನಂತೀವಿ, ಎಲೆಗಳು ಮತ್ತೆ ರೆಂಬೆಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಫ್ರೂಟ್ ಅಂತ ಏನು, ಹಣ್ಣು ಅಂತ ಏನು ಹೇಳ್ತೀವೋ ಅದು ಕಮ್ಮಿ ಇರುತ್ತೆ. ಆದ್ದರಿಂದ ನಾವು ಮುಖ್ಯವಾಗಿ ಈ ನೀರನ್ನು ಹಿತಮಿತವಾಗಿ ಕೊಡಬೇಕಾಗಿರುತ್ತೆ. ಮತ್ತು ಈಗ ನಾವು ಒಂದ್ಸರಿ ನಾಟಿ ಮಾಡ್ಕೊಂಡ ಮೇಲೆ ಗಿಡನ ಎಷ್ಟು ತಿಂಗಳುಗಳಿಗೆ ವರ್ಷಗಳಿಗೆ ಹೂವನ್ನು ನೋಡ್ಬೋದು ಅಂತೀರಿ? ಈಗ ಗೂಟಿ ಅಂತ ಹೇಳಿದೆ ಸರ್, ಗೂಟಿ ಕಡ್ಡಿಗಳನ್ನು ಮಾಡಿದ ತಕ್ಷಣ 3ನೇ ವರ್ಷ ನಾಟಿ ಮಾಡಿರೋ 3ನೇ ವರ್ಷದಿಂದನೇ ನಿಮಗೆ ಫಸಲು ಬರುತ್ತೆ ಸರ್, ಅಂದರೆ ಹೂಗಳು ಪ್ರಾರಂಭ ಆಗುತ್ತೆ. ಸೊ 3ನೇ ವರ್ಷ ನಂತರನೇ ನಿಮಗೆ ಒಂದು 20-25 ಹಣ್ಣು ಒಂದು ಗಿಡಕ್ಕೆ ಸಿಗುತ್ತೆ. ಅದೊಂದು ಈಲ್ಡ್ ಸ್ಟೆಬಿಲಿಟಿ ಅಂತ ಏನು ಹೇಳ್ತೀವೋ ಅದೊಂದು 10 ವರ್ಷ ನಂತರ ಸ್ಟಾರ್ಟ್ ಆಗುತ್ತೆ. ಸೊ 10ನೇ ವರ್ಷ ನಂತರ ಒಂದು ಗಿಡಕ್ಕೆ 180-250 ಕಾಯಿಗಳನ್ನು ಹಣ್ಣುಗಳನ್ನು ಪಡೆಯಬಹುದು ಸರ್ ಒಂದು ಗಿಡದಿಂದ. ಒಂದು ಗಿಡಕ್ಕೆ ಅಂದ್ರೆ ಈಗ ನಾವು ಒಂದ್ಸರಿ ಈ ಒಂದು ತೋಟವನ್ನು ನಾವು ಸ್ಥಾಪನೆ ಮಾಡಿಕೊಂಡ್ರೆ ಎಷ್ಟು ವರ್ಷದವರೆಗೂ ಲಾಭದಾಯಕವಾಗಿ ಇಳುವರಿ ಪಡ್ಕೊಂಡು ಹೋಗ್ತಾ ಇರಬಹುದು ಅಂತೀರಿ? ಲಾಭದಾಯಕವಾಗಿ ಇಳುವರಿಯಿಂದ 10ನೇ ವರ್ಷದಿಂದ ನಿಮಗೆ ಈಲ್ಡ್ ಸ್ಟೆಬಿಲಿಟಿ ಅಂತ ಹೇಳಿದೆ, ಒಂದು 20 ವರ್ಷವರೆಗೂ ತೊಂದರೆ ಇಲ್ಲ. ಒಂದ್ಸರಿ ನಾವು ಹಾಕೊಂಡ್ರೆ 20 ವರ್ಷವರೆಗೂ ತೊಂದರೆ ಇಲ್ಲ, ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರಬಹುದು. ಅಂದ್ರೆ ಕರೆಕ್ಟ್ ಆಗಿ ನಿರ್ವಹಣೆ ನೀರಿರ್ಬೋದು, ಅದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಂತ ಏನು ಹೇಳ್ತೀವೋ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬಿಟ್ರೆ 20-27 ವರ್ಷದವರೆಗೂ ತೊಂದರೆ ಇಲ್ಲ. ಓಹ್, ಅಲ್ಲಿವರೆಗೂ ಮಾಡ್ಕೊಂಡು ದೀರ್ಘಾವಧಿ ಬೆಳೆನೇ ಒಂದು. ಹೌದು, ಅದರಿಂದ ತೋಟವನ್ನು ನಾವು ಮಾಡುವಾಗಲೇ ಸರಿಯಾದಂತ ಒಂದು ಅಂತರ ಪಾಲಿಸಬೇಕು, ಸರಿಯಾದಂತ ತಳಿಯನ್ನ ಅನುಸರಿಸ್ಕೋಬೇಕು, ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕು, ನಿರ್ವಹಣಾ ಕ್ರಮಗಳನ್ನು ಸರಿಯಾಗಿ ಮಾಡಿಕೊಂಡು. ಮತ್ತೆ ಇದು ಬೇರೆ ಬೇರೆ ಕಾಲದಲ್ಲಿ ಹೂ ಬಿಡುತ್ತೆ ಅಂತ ಕೇಳಿದೀವಿ, ಯಾವ ಕಾಲದಲ್ಲಿ ಹೂ ಬಿಟ್ಕೊಂಡ್ರೆ ಒಳ್ಳೇದು ಅಂತ ನಿಮ್ಮ ಅಭಿಪ್ರಾಯ? ಈಗ ನಾವು ನಾಟಿ ಮಾಡೋದು ಜೂನ್ ಜುಲೈ ಅಂತ ಹೇಳ್ತೇವೆ ಮುಂಗಾರು ಮಳೆ, ಅದಕ್ಕೆ ರೆಸ್ಟ್ ಕೊಡಬೇಕು ಅಂದ್ರೆ ವಿಶ್ರಾಂತಿ ಬೇಕು ಅಂದ್ರೆ ಸೆಪ್ಟೆಂಬರ್ ನಿಂದ ಡಿಸೆಂಬರ್ ವರೆಗೂ ಹೂ ಬಿಡದೆ ನೋಡ್ಕೋಬೇಕು. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಜೂನ್ ಜುಲೈಯಲ್ಲಿ ಪ್ರೂನಿಂಗ್ ಅಂತ ಚಾಟ್ನಿ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ತೀವಿ. ಅದ್ ಮಾಡಿದ ತಕ್ಷಣ ಏನಾಗುತ್ತೆ, ಸೆಪ್ಟೆಂಬರ್ ನಿಂದ ಡಿಸೆಂಬರ್ ಹೂ ಬಿಡಲ್ಲ, ಗಿಡ ವಿಶ್ರಾಂತಿ ಫೇಸ್ಗೆ ಜುವೆನೈಲ್ ಫೇಸ್ಗೆ ಹೋಗ್ಬಿಡುತ್ತೆ. ವಿಶ್ರಾಂತಿ ತಗೊಂಡ ಮೇಲೆ ನಂತರ ಅದು ಹೂ ಏನ್ ಬಿಡುತ್ತೋ ಅಂಡ್ ಕಾಯಿ ಏನ್ ಬಿಡುತ್ತೋ ಇಳುವರಿ ಜಾಸ್ತಿ ಸಿಗುತ್ತೆ. ಅದಕ್ಕೂ ಸಮೇತ ವಿಶ್ರಾಂತಿ ಬೇಕು. ಅದು ನೀವು ಬೇಕು ಅಂದ್ರೆ ಅದು ನಾಟಿ ಮಾಡೋ ಟೈಮ್ನೇ ಚೇಂಜ್ ಮಾಡಿಕೊಂಡ್ರು ನಡೆಯುತ್ತೆ. ಚಾಟ್ನಿ ಅಂತ ಏನ್ ಹೇಳಿದ್ನು, ಪ್ರೂನಿಂಗ್ ಅಂತ ಏನ್ ಹೇಳಿದ್ನು, ಅದನ್ನ ನಾವು ಮಾಡಿಕೊಂಡ್ರು ಹಣ್ಣುಗಳು ಇಳುವರಿ ಜಾಸ್ತಿ ಆಗುತ್ತೆ, ಮತ್ತೆ ಹೂಗಳು ಉದುರೋದು ಕಮ್ಮಿ ಆಗುತ್ತೆ. ಅದಕ್ಕೊಂದು ವಿಶ್ರಾಂತಿ ಅನ್ನೋದು ಬೇಕು. ಈಗ ತಾವು ಚಾಟ್ನಿ ಅಥವಾ ಪ್ರೂನಿಂಗ್ ಅಂತ ಹೇಳಿದ್ರಿ, ಒಂದು ಗಿಡಗಳಿಗೆ ಆಕಾರ ಕೊಡಬೇಕು ಅಂತ, ಇದನ್ನ ಯಾವಾಗ್ಲಿಂದ ಪ್ರಾರಂಭ ಮಾಡಬೇಕಾಗತ್ತೆ? ಈಗ ನಾಟಿ ಮಾಡಿರೋ ಒಂದು ವರ್ಷ ಅಂತಾನೆ ಇಟ್ಕೊಳ್ಳಿ, ಒಂದು ವರ್ಷ ನಂತರ ರೈತರು ಏನ್ ಮಾಡ್ತಾರೆ, ಬುಡದಿಂದ ಒಂದು ಮುಖ್ಯ ಕೊಂಬೆ ಅವ್ರ ರೆಂಬೆನ ಬಿಡ್ತಾರೆ, ಮತ್ತೆ ನಂತರ ಅದನ್ನ ಬುಷ್ ಆಕಾರಕ್ಕೆ ಬಿಟ್ಬಿಡ್ತಾರೆ. ಬಟ್ ನಾವು ಏನ್ ಮಾಡ್ತೀವಿ, ಹೊಸ ಟೆಕ್ನಾಲಜಿ ಏನ್ ಬಂದಿದೆ ಅಂದ್ರೆ, ಒಂದು ಮುಖ್ಯ ರೆಂಬೆ ಬಿಟ್ಬಿಟ್ಟು ಮತ್ತೆ ಸೈಡಲ್ಲಿ ಏನೇನ್ ಬಂದಿದೆ ಅದನ್ನೆಲ್ಲ ಕಟಾವ್ ಮಾಡ್ಬಿಟ್ಟು ಈ ಮುಖ್ಯ ರೆಂಬೆನ ಏನ್ ಬಿಟ್ಟಿರ್ತೀರೋ ಅದ ಎಲ್ಲಾ ದಿಕ್ಕಲ್ಲೂ ಉಪರೆಂಬೆಗಳನ್ನ ಬಿಡಬೇಕು. ಮುಖ್ಯ ರೆಂಬೆಯಿಂದ ಉಪರೆಂಬೆಗಳು ಬರೋದಕ್ಕೆ ಅವಕಾಶ ಕೊಡಬಾರ್ದು. ಈಗ ಅಕಸ್ಮಾತ್ ರೈತ ಇಲ್ಲ ನಾನು ಇದನ್ನೇ ಅಳವಡಿಸ್ತೀನಿ ಅಂದ್ರೆ, ಅವಾಗ ಬುಡದಿಂದ ಒಂದು 3-4 ರೆಂಬೆಗಳು ಬಿಡಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬಿಡಬಾರ್ದು. ಅದೇನಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಆಗುತ್ತೆ, ಸ್ಪರ್ಧೆ ಆಗುತ್ತೆ. ಹೂ ಬಿಡೋದು ಮತ್ತೆ ಹಣ್ಣು ಬಿಡೋದು ಮತ್ತೆ ನಾವು ಹಾಕಿರೋ ಗೊಬ್ಬರ ಆಗ್ಬೋದು ನೀರು ಬೇಕಾಗುತ್ತೆ ಎಲ್ಲದಕ್ಕೂ ಒತ್ತಡ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಒಂದು ಟ್ರೈನಿಂಗ್ ಪ್ರೂನಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಅಳವಡಿಸ್ಕೊಂಡು. ಅಂದ್ರೆ ಈ ಒಂದು ಚಾಟ್ನಿಯನ್ನ ಯಾವಾಗ ಮಾಡ್ಬೇಕಾಗತ್ತೆ ಸಾಧಾರಣವಾಗಿ ವರ್ಷದಲ್ಲಿ? ಚಾಟ್ನಿ ಗೊಬ್ಬರ ಆಗ್ಬೋದು ನೀರು ಬೇಕಾಗುತ್ತೆ ಎಲ್ಲದಕ್ಕೂ ಒತ್ತಡ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡಕ್ಕೆ ಒಂದು ಟ್ರೈನಿಂಗ್ ಪ್ರೂನಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಅಳವಡಿಸ್ಕೊಂಡು. ಅಂದ್ರೆ ಈ ಒಂದು ಚಾಟ್ನಿಯನ್ನ ಯಾವಾಗ ಮಾಡ್ಬೇಕಾಗತ್ತೆ ಸಾಧಾರಣವಾಗಿ ವರ್ಷದಲ್ಲಿ? ಚಾಟ್ನಿ ಸಾಮಾನ್ಯವಾಗಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡ್ತೀವಿ, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಮಾಡ್ತೀವಿ ಚಾಟ್ನಿ. ಚಳಿಗಾಲದ ಪ್ರಾರಂಭದಲ್ಲಿ ಮಾಡ್ತೀವಿ ಚಾಟ್ನಿ ಮಾಡಿದ್ರೆ ಅದೇ ಅದು ಏನು ವಿಶ್ರಾಂತಿ ಸಿಗುತ್ತೆ ಮತ್ತೆ ಅದನ್ನ ನಾವು ಪೋಸ್ಟ್ಪೋನ್ ಮಾಡ್ತೀವಿ, ಹೂ ಬಿಡೋದನ್ನ ಪೋಸ್ಟ್ಪೋನ್ ಮಾಡ್ತಾ ಇದೀವಿ. ಅಂದ್ರೆ ಡಿಸೆಂಬರ್ ವರೆಗೂ ಹೂ ಬಿಡೋದಿಲ್ಲ ಅದು? ಇಲ್ಲ ಇಲ್ಲ ಇಲ್ಲ. ಆಮೇಲೆ ಜನವರಿಯಿಂದ, ಜನವರಿಯಿಂದ ಹೂ ಬಿಡಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಕಾಯಿಗಳು ಯಾವಾಗ ಬರ್ತವೆ ಅಂತೀರ? ಒಂದು ಏಪ್ರಿಲ್ ಎಂಡ್ ಮೇ ನಿಂದ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಅವಾಗ ಒಳ್ಳೆ ವಾತಾವರಣನೂ ಇರುತ್ತೆ, ವಾತಾವರಣ ಇರುತ್ತೆ, ಮಳೆ ಇರೋದಿಲ್ಲ. ಹೌದು, ಮಳೆನೂ ಕೂಡ ಇರೋದಿಲ್ಲ. ಅಂದ್ರೆ ಏಪ್ರಿಲ್ ಮೇ ತಿಂಗಳು, ಮೇ ತಿಂಗಳಲ್ಲಿ ಒಂದು ಅದಕ್ಕೊಂದು. ಈಗ ರೈತರು ಅದೊಂಥರ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು, ಮಾರ್ಕೆಟ್ ನ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಇರುತ್ತೆ ನೋಡ್ಕೊಂಡು ಸಮೇತ ಆ ಚಟ್ನಿಯನ್ನು ಅವರು ಅಳವಡಿಸ್ಕೋಬಹುದು, ಆ ರೀತಿಯಾಗಿ ಮಾಡಬಹುದು. ಇನ್ನು ಸಸ್ಯ ಸಂರಕ್ಷಣೆ ಬಹಳ ಮುಖ್ಯವಾದಂತದ್ದು. ಈ ದಾಳಿಂಬೆಯಲ್ಲಿ ಬರುವಂತಹ ಕೀಟ ಪೀಡೆಗಳು ಯಾವ್ಯಾವು ಅಂತೀರ ಮುಖ್ಯವಾದವು? ಕೀಟ ಬಂದು ಒಂದು ಹಣ್ಣು ಕೊರ್ಕ ಅಂತ ಒಂದಿದೆ, ಅದೇನ್ ಮಾಡುತ್ತೆ ಅಂದ್ರೆ ಹಣ್ಣು ಆದ್ಮೇಲೆ ಅದ್ರ ಮೇಲೆ ಕುತ್ಕೊಂಡ್ ಬಿಟ್ಟು ಕೊರ್ದು ಒಳಗಡೆ ಹೋಗ್ಬಿಡುತ್ತೆ, ಮತ್ತೆ ಬೀಜದ ಮೇಲೆ ಅದು ಆಹಾರ ಮಾಡಿ ತಿನ್ನುತ್ತೆ. ಸೊ ಅವಾಗ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಇದು ಆ ಕೀಟದಿಂದ ಬಾಧೆ ಆಗ್ತಾ ಇದೆ ಅಂತ ಒಂದ್ಸಲ ಒಡೆದು ನೋಡಿದ್ರೆ ಫುಲ್ ಒಳಗಡೆ ಕಪ್ಪಾಗ್ಬಿಟ್ಟಿರುತ್ತೆ, ಬೀಜ ಎಲ್ಲ ಕಪ್ಪಾಗ್ಬಿಟ್ಟು ಫುಲ್ ಇಡೀ ಏನೇನಿರುತ್ತೆ ಅದೆಲ್ಲ ಕಪ್ಪಾಗಿರುತ್ತೆ, ಅದೊಂದು ಇಂಡಿಕೇಶನ್. ಸೊ ಅದನ್ನ ತಡೆಗಟ್ಟಲು ಏನ್ ಮಾಡ್ತೀವಿ ಅಂದ್ರೆ ಹಣ್ಣು ಇದು 2 ml ಮೆಲಥಿಯೋನ್ ಅಥವಾ 4 g ಕಾರ್ಬ ಏನೇನಿರುತ್ತೆ ಅದೆಲ್ಲ ಕಪ್ಪಾಗಿರುತ್ತೆ, ಅದೊಂದು ಇಂಡಿಕೇಶನ್. ಸೊ ಅದನ್ನ ತಡೆಗಟ್ಟಲು ಏನ್ ಮಾಡ್ತೀವಿ ಅಂದ್ರೆ ಹಣ್ಣು ಇದು 2 ml ಮೆಲಥಿಯೋನ್ ಅಥವಾ 4 g ಕಾರ್ಬ್ರಿಲ್ ಪ್ರತಿ ಲೀಟರ್ ನೀರಿಗೆ ಸರಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಇದರಿಂದ ಹತೋಟಿ ಕ್ರಮ ಮಾಡಬಹುದು. ಮತ್ತೆ ಇನ್ನೊಂದು ಬಂದು ಕಾಂಡ ಕೊರ್ಕ ಅಂತ. ಕಾಂಡ ಕೊರ್ಕ ಏನಂದ್ರೆ ಕಾಂಡದ ಮೇಲೆ ಅವ್ರ ಸ್ಟೆಮ್ ಮೇಲೆ ಏನ್ ಮಾಡ್ತೀವಿ, ರೆಂಬೆಗಳ ಮೇಲೆ ರಂಧ್ರಗಳು ಕಾಣಿಸ್ತವೆ, ತೂತು ಮಾಡುತ್ತೆ. ಆ ತೂತದಿಂದ ಕೆಳಗಡೆ ಬಿಡೋದ ಹತ್ರ ಫೈನ್ ಪೌಡರ್ ಡಸ್ಟ್ ಅಂತ ಏನ್ ಹೇಳಿ ಪುಡಿಗಳು ಉದುರ್ತಾ ಇರುತ್ತೆ. ಅದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕಾಂಡ ಕೊರ್ಕ ಹುಳ ಒಳಗಡೆ ಇದೆ ಅಂತ. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಡೈಕ್ಲೋರೋಫಾಸ್ ಅಂತ ಒಂದು ಕೀಟನಾಶಕ, ಡೈಕ್ಲೋರೋಫಾಸ್ ನ ಒಂದು 4 ml 1 l ನೀರಲ್ಲಿ ಬೆರೆಸಿಬಿಟ್ಟು ಸಿರಂಜ್ ಮುಖಾಂತರ ಅವ್ರ ಪಿಚ್ಕಾರಿ ಮುಖಾಂತರ ಆ ರಂಧ್ರಗಳಲ್ಲಿ ಒಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಹಸಿಮಣ್ಣನ್ನ ಮುಚ್ಚಬೇಕು, ಪೇಸ್ಟ್ ಮಾಡಬೇಕು, ನಿಯಂತ್ರಣ ಮಾಡಬಹುದು. ಸೊ ಮತ್ತೆ ಥ್ರಿಪ್ಸ್ ಅಂತೀವಿ, ಮತ್ತೆ ಮೈಟ್ಸ್ ನುಸಿ ಅಂತೀವಿ, ಮತ್ತೆ ಸಸಿ ಹೇಣು ಅಂತೀವಿ, ಇವೆಲ್ಲ ಒಂಥರ ರಸವನ್ನು ಹೀರುವಂತ ಕೀಟಗಳು. ಸೊ ಅದಕ್ಕೆಲ್ಲ ಕಂಟ್ರೋಲ್ ಮೆಷರ್ ಬಂದು ಒಂದು ಯಾವ್ದಾದ್ರು ಕೀಟನಾಶಕ, ಡೈಮಿಥುವೇಟ್ ಆಗ್ಬಹುದು, ಮೆಲಥಿಯೋನ್ ಆಗ್ಬಹುದು, ಎಂಡೋಸಲ್ಫೋನ್ ಆಗ್ಬಹುದು, ಯಾವ್ದೋ ಒಂದು ಕೀಟನಾಶಕ ಸಿಂಪರಣೆ ಮಾಡಿದ್ರೆ ಹತೋಟಿ ಕ್ರಮ ಆಗುತ್ತೆ. ಇನ್ನ ರೋಗಗಳು ಕೂಡ ಬಹಳಷ್ಟು ಬರ್ತವೆ ಅಂತ ಕೇಳಿದೀವಿ, ಪ್ರಮುಖವಾದ ರೋಗಗಳು ಯಾವ್ಯಾವ ಅಂತೀರಿ ಈ ದಾಳಿಂಬೆಗೆ ಬರುವಂತವು? ಪ್ರಮುಖವಾಗಿ ರೋಗಗಳಂದ್ರೆ ಅಂಗಮಾರಿ ಒಂದು ಬರುತ್ತೆ ಸರ್, ಎಲೆ ಚುಕ್ಕೆ ರೋಗ, ದುಂಡಾನು ಅಂಗಮಾರಿ ರೋಗ ಅಂತ ಹೇಳ್ತೀವಿ. ಇನ್ನೊಂದು ಹಣ್ಣುಗಳು ಕೊಳೆಯೋದು ಇಲ್ಲಾಂದ್ರೆ ಸೊರಗ ರೋಗ, ಮತ್ತೆ ಕಜ್ಜಿ, ಕಜ್ಜಿ ಅಂತ ಹಣ್ಣುಗಳ ಮೇಲೆ ಕಜ್ಜಿ ಕಜ್ಜಿ ಕಜ್ಜಿ ಬಗ್ನಿಂದ ಬರುತ್ತೆ. ಈ ಮೂರು ತುಂಬಾ ಮೇಜರ್, ಇದರಲ್ಲೂ ಈ ಅಂಗಮಾರಿ ರೋಗ ಅಂತ ಏನ್ ಹೇಳೋದನ್ನು ಎಲೆ ಚುಕ್ಕೆ ರೋಗ ತುಂಬಾ ಮೇಜರ್ ರೋಗ, ತುಂಬಾ ದೊಡ್ಡದು. ಅಂದ್ರೆ ಇವು ಬಂದ್ರೆ ನಾವು ಸೂಕ್ತ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ಅನುಸರಿಸಲೇಬೇಕಾಗಿರುತ್ತೆ. ಅಂದ್ರೆ ಇದು ಸಮಗ್ರ ನಿಯಂತ್ರಣ ಕ್ರಮ, ಸಮಗ್ರ ನಿಯಂತ್ರಣ ಕ್ರಮಗಳು ತಗೋಬೇಕಾಗಿರುತ್ತೆ. ಈಗ ಅಂಗಮಾರಿ ಬಂತು ಅಂದ್ರೆ ಫಸ್ಟ್ ನೀವು ನಾಟಿ ಮಾಡುವಾಗ್ಲೇನೆ ಕಸಿ ಗಿಡಗಳು ಇಲ್ಲಾಂದ್ರೆ ಗುಟಿಗಳು ಏನಿರುತ್ತೋ ಅದು ಆರೋಗ್ಯವಂತ ಗಿಡಗಳನ್ನ ತಗೊಂಡ್ಬಿಟ್ಟು ನಾಟಿ ಮಾಡುವಂಥದ್ದು ಬಹಳ ಮುಖ್ಯವಾದ ಕ್ರಮ. ಅದು ಬಹಳ ಮುಖ್ಯವಾದ ಕ್ರಮ. ಮತ್ತೆ ಶಿಫಾರಸು ಮಾಡುವಷ್ಟು ಪೋಷಕಾಂಶಗಳನ್ನ ಏನ್ ಕೊಡ್ತೀವೋ ಅದ್ರ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರನ ಕೊಟ್ರೆ ಇರುತ್ತೋ ಅದು ಆರೋಗ್ಯವಂತ ಗಿಡಗಳನ್ನ ತಗೊಂಡ್ಬಿಟ್ಟು ನಾಟಿ ಮಾಡುವಂಥದ್ದು ಬಹಳ ಮುಖ್ಯವಾದ ಕ್ರಮ. ಅದು ಬಹಳ ಮುಖ್ಯವಾದ ಕ್ರಮ. ಮತ್ತೆ ಶಿಫಾರಸು ಮಾಡುವಷ್ಟು ಪೋಷಕಾಂಶಗಳನ್ನ ಏನ್ ಕೊಡ್ತೀವೋ ಅದ್ರ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರನು ಕೊಟ್ರೆ ಅದು ಅಂತ ರೋಗ ತಡೆಯುತ್ತ ಶಕ್ತಿ ಅದರಲ್ಲಿ ಇರುತ್ತೆ. ಆವಾಗ ರೋಗ ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಮಾಡಬಹುದು. ಹೌದೌದು, ಯಾಕೆಂದ್ರೆ ಅದರಲ್ಲಿ ಉಪಯೋಗಕಾರಿ ಶಿಲೀಂಧ್ರಗಳು ಅಭಿವೃದ್ಧಿ ಆಗ್ತವೆ, ಟ್ರೈಕೋಡರ್ಮಾದಂತ ಒಂದು ಶಿಲೀಂಧ್ರಗಳು ಅಭಿವೃದ್ಧಿಯಾಗಿ ಈ ಒಂದು ರೋಗಾಣುಗಳಿಗೆ ಪೈಪೋಟಿ ಮಾಡ್ಬಿಟ್ಟು ಅದು ಸ್ವಲ್ಪ ಮಟ್ಟಕ್ಕೆ ನಾವು ಕಮ್ಮಿ ಮಾಡಬಹುದು. ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡ್ಬೇಕು. ಶಿಫಾರಸು ಮಾಡಿಸಿಟ್ಟು ಪೋಷಕಾಂಶಗಳು ಏನು NPK ಅಂತ ಏನ್ ಹೇಳಿದಿನೋ ಅದ್ರ ಜೊತೆ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡ್ಬೇಕು, ಜಾಸ್ತಿ ಪ್ರಮಾಣದಲ್ಲಿ. ಅದು ಮತ್ತೆ ಬಂದು ಈ ಚಟ್ನಿ ಅಂತ ಏನ್ ಹೇಳ್ತೀವಿ, ಸೊ ಅವಾಗ ಏನದು ಕ್ಲೀನ್ ಕಲ್ಟಿವೇಶನ್ ಅಂದ್ರೆ ತೋಟಗಳನ್ನ ಸ್ವಚ್ಛತೆಯನ್ನು ಕಾಪಾಡಬೇಕು ತೋಟಗಳಲ್ಲಿ. ಸೊ ಅವಾಗ ಅಲ್ಲಿ ಒಂಥರ ಉದಿರಿರೋ ಎಲೆಗಳು, ಹೂಗಳು, ಕಾಯಿಗಳು, ಹಣ್ಣುಗಳು ಎಲ್ಲ ತಗೊಂಡ್ಬಿಟ್ಟು ಸುಡಬೇಕು, ನಾಶ ಮಾಡಬೇಕು, ಯಾವುದನ್ನು ಬಿಡಬಾರ್ದು. ಅದು ತುಂಬಾ ಮುಖ್ಯವಾದ ಕ್ರಮ. ಮತ್ತೆ ನಂತರ ಚಾಟ್ನಿ ಸ್ಟಾರ್ಟ್ ಮಾಡೋ ಮುಂಚೆನೆ ಅಕಸ್ಮಾತ್ ಎಲೆಗಳ ಮೇಲೆ ಏನಾದರೂ ರೋಗ ಕಾಣಿಸ್ತು ಅಂದರೆ ಅವಾಗ ಒಂದು 1% ಬೋಡೋ ಮಿಕ್ಸರ್ ಅಂತ ಏನ್ ಹೇಳ್ತೀವ ದ್ರಾವಣ ಅದರಿಂದ ಸಿಂಪಡಿಸಿದ್ರೆ ಅದು ಸ್ವಲ್ಪ ಮಟ್ಟಕ್ಕೆ ಹತೋಟಿ ಕ್ರಮ ಸಹಾಯ ಮಾಡುತ್ತೆ. ನಂತರ ಎಥೆರಲ್, ಎಥೆರಲ್ ಅಂತ ಏನ್ ಹೇಳ್ತೇವೆ, ಅದು ಎರಡರಿಂದ ಎರಡೂವರೆ ಎಂ ಎಲ್ ಒಂದು ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಚೆನ್ನಾಗಿ ಸಿಂಪರಣೆ ಮಾಡಿದ್ರೆ ಅದು ಎಲೆಯನ್ನು ಉದುರಿಸಕ್ಕೆ ಸಹಾಯ ಮಾಡುತ್ತೆ. ಸೊ ಆ ಉದುರಿರೋ ಎಲೆಗಳನ್ನೆಲ್ಲ ಸಂಗ್ರಹಿಸಿ ಅದನ್ನ ಮತ್ತೆ ನಾಶ ಮಾಡ್ಬೇಕು, ಅಲ್ಲೇ ಬಿಡ್ಕೂಡುದು. ಅದೊಂದು. ಮತ್ತೆ ಚಾಟ್ನಿ ನಂತರ ಅಕಸ್ಮಾತ್ ಕಾಂಡಗಳ ಮೇಲೆ ರೆಂಬೆಗಳ ಮೇಲೆ ಈ ರೋಗ ಕಂಡು ಬಂತು ಅಂದ್ರೆ ಆವಾಗ ಕಾಂಡಗಳಿಗೆ ಲೇಪನೆ ಮಾಡ್ಬೇಕು. ಯಾವ್ದ್ರ ಜೊತೆ ಅಂದ್ರೆ ಸ್ಟ್ರೆಪ್ಟೋಸೈಕ್ಲಿಂಗ್, ಬ್ರೋಮೋಸ್ಟ್ರೆಪ್ಟೋಸೈಕ್ಲಿಂಗ್ ಆರ್ ಬ್ರೋಮೋಸ್ಟ್ರೆಪ್ಟೋಮೈಸಿನ್ ಅಂತ ಸಿಗುತ್ತೆ, ಅರ್ಧ ಗ್ರಾಮ್ ಅಷ್ಟು. ಅರ್ಧ ಗ್ರಾಮ್ ಒಂದ್ ಲೀಟರ್ ನೀರಿಗೆ, ಒಂದ್ ಲೀಟರ್ ನೀರು ಇಲ್ಲ ಅಂದ್ರೆ ಅರ್ಧ ಗ್ರಾಮ್ ನೈಟ್ರೋಫೆನ್ ಅಂತಾನು ಸಿಗುತ್ತೆ, ಅದೂ ಒಂದು ಅರ್ಧ ಗ್ರಾಮ್ ಒಂದ್ ಲೀಟರ್ ನೀರಲ್ಲಿ ಬೆರೆಸಿ ಚೆನ್ನಾಗಿ ಕಾಂಡ ಲೇಪನೆ ಮಾಡಬೇಕು. ಇಡೀ ಗಿಡಕ್ಕೂ ಒಂಥರ ಸ್ನಾನ ಹೇಗ್ ಮಾಡ್ತೀವೋ ಸಿಂಪರಣೆ ಮಾಡ್ಬೇಕು, ಅದು ಕೆಳಗಡೆ ಬೀಳ್ಬೇಕು ಔಷಧಿ ಚೆನ್ನಾಗಿ ಸಿಂಪರಣೆ ಮಾಡ್ಬೇಕು. ಇದು ಮಾಡಿದ್ರೆ ಹತೋಟಿ ಕ್ರಮ ಆಗುತ್ತೆ. ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಬ್ಯಾಕ್ಟೀರಿಯಾ ಸೈಡ್ ಇದು, ಅದು ಮಾಡ್ಬೇಕು. ಮತ್ತೆ ಚಾಟ್ನಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ನಾವು ಸಾಮಾನ್ಯವಾಗಿ ಚಾಟ್ನಿಯನ್ನು ಮಾಡ್ತೀವಿ. ಸೊ ಅದನ್ನ ಸ್ವಲ್ಪ ಸೆಪ್ಟೆಂಬರ್ ಡಿಸೆಂಬರ್ ವರೆಗೂ ಪೋಸ್ಟ್ಪೋನ್ ಮಾಡಿದ್ರೆ ವಿಶ್ರಾಂತಿ ಸಿಗುತ್ತೆ, ಮತ್ತೆ ಈ ರೋಗವನ್ನು ಹತೋಟಿ ಮಾಡಬಹುದು. ಅಂಗಮಾರಿ ರೋಗವನ್ನು ಮತ್ತೆ ಈಗ ನಾವು ಆ ದುಂಡನ್ನು ಅಂಗಮಾರಿ ಕೀಟಗಳನ್ನು ನಾಶ ಮಾಡ್ತೀವಲ್ಲ, ನಂತರ ನಾಶ ನಂತರ ಒಂದು ಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಸಲ್ಫೇಟ್, ಸುಣ್ಣ ಸಲ್ಫೇಟ್, ಮತ್ತೆ ಒಂದು ಗ್ರಾಮ್ ಅಷ್ಟು ಐರನ್ ಸಲ್ಫೇಟ್, ಒಂದು ಗ್ರಾಮ್ ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್, ಮತ್ತೆ ಒಂದು ಗ್ರಾಮ್ ಅಷ್ಟು ಬೋರಾನ್, ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು ಲೀಟರ್ ನೀರಲ್ಲಿ ಬೆರೆಸಿಬಿಟ್ಟು ಸಿಂಪರಣೆ ಮಾಡಿದ್ರೆ ತಡೆಯೋ ಶಕ್ತಿ ಬರುತ್ತೆ, ಹಾಗೂ ಫಲವತ್ತೆ ಜಾಸ್ತಿ ಆಗುತ್ತೆ. ಗಿಡದ ಫಲವತ್ತೆ ಜಾಸ್ತಿ ಆಗುತ್ತೆ. ಹೌದು, ಅದು ಈ ಕೀಟವನ್ನು ಸಾಯಿಸಿದ ನಂತರ ಅಂದ್ರೆ ಈ ಗುಂಡಾನು ಅಂಗಮಾರಿ ರೋಗವನ್ನು ನಿಯಂತ್ರಣ ಮಾಡಿದ ನಂತರ ಇದನ್ನ ಕೊಳ್ಳೇಬೇಕಾಗಿರುತ್ತೆ. ಮತ್ತೆ ಈ ಸಮಗ್ರ ಏನು ಹೇಳಿದೀನಿ ಕ್ರಮಗಳು ಎಲ್ಲಾ ರೈತರು ಅನುಸರಿಸಲೇಬೇಕು. ಅಂದ್ರೆ ಯಾರ್ಯಾರ ಹತ್ರ ತೋಟ ಇರುತ್ತೋ, ಈಗ ನಾನೊಬ್ಳು ಮಾಡೋದು ಪಕ್ಕದವರು ಮಾಡಿಲ್ಲ ಅಂದ್ರೆ ಸೇಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ರೈತ ಬಾಂಧವರೇ, ತಮಗೆ ಈ ದಾಳಿಂಬೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ವಿದ್ಯಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9844349445. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9844349445. ತುಂಬ ಸಂತೋಷ ಡಾಕ್ಟರ್ ವಿದ್ಯಾ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ದಾಳಿಂಬೆ ಬೇಸಾಯದ ಸುಧಾರಿತ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದಾಳಿಂಬೆ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ವಿದ್ಯಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು. 7:02 ಚಿತ್ರಗೀತೆಗಳು. 7:45 ಚಿತ್ರಗೀತೆಗಳ